ಪ್ರಗತಿಗೆ ಮಾರಕವಾಗಿರುತ್ತದೆ. ರಾಷ್ಟ್ರ ನಿರ್ಮಾಣದಲ್ಲಿ ನೀವು ಯಾವುದೇ ಒಂದು ದೊಡ್ಡ ಸಾಧನೆ ಮಾಡಬೇಕಂತೇನಿಲ್ಲ, ಮೊದಲು ತಮ್ಮ ಮನೆಯಿಂದಲೇ ಪ್ರಾರಂಭಿಸಿ. ತಮ್ಮ ಹಿರಿಯರ ಸೇವೆಯು ಸಹ ಒಂದು ರಾಷ್ಟ್ರದ ಸೇವೆಗೆ ಒಂದು ಚಿಕ್ಕ ಕೊಡುಗೆಯಾಗಿಯೇ ನೀವು ಪರಿಗಣಿಸಿದಾದರೆ ನಮ್ಮ ಭಾರತವನ್ನು ವಿಶ್ವಗುರು ಆಗುತ್ತೆ ಎಂದು ಹೇಳುವುದಾದರೆ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಗಳು ಸಹ ಅದರಲ್ಲಿ ಮಹತ್ವಪೂರ್ಣವಾಗಿರುತ್ತವೆ. ಅದರಿಂದ ಯುವಕರಲ್ಲಿ ಒಂದು ವಿನಂತಿ ಏನಂತಂದ್ರೆ, ತಮ್ಮ ಯಾವುದೇ ಒಂದು ಬೇರೆ ಮಾರ್ಗಗಳಿಗೆ ಹೋಗದೆ, ಅಂದ್ರೆ ಬೇರೆ ಅಡ್ಡ ಮಾರ್ಗಗಳು, ಸಕ್ಸಸ್ಗೆ ಯಾವುದೇ ಶಾರ್ಟ್ಕಟ್ ವೇ ಇರುವುದಿಲ್ಲ ಅಂತ ಹೇಳ್ತಾರಲ್ಲ, ಅದೇ ರೀತಿ ತಮ್ಮ ಪರಿಶ್ರಮದ ಆಧಾರದ ಮೇಲೆ ಮುಂದುವರೆದು ತಮ್ಮ ಪಟ್ಟ ಶ್ರಮಕ್ಕೆ ಸರ್ಕಾರ ಅನೇಕ ಯೋಜನೆಗಳು, ಒಂದೇ ಕ್ಷೇತ್ರದಲ್ಲಿ ಅಲ್ಲ, ಪ್ರತಿಯೊಬ್ಬರು ಸಹ ಒಂದು ಕ್ರೀಡೆಯಾಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ರೀತಿಯಲ್ಲಿ ಸಾಧನೆಯನ್ನು ಮಾಡುತ್ತಿದ್ದಾರೆ. ವಿ ಕ್ಯಾನ್ ನಾಟ್ ಆಲ್ವೇಸ್ ಬಿಲ್ಡ್ ದ ಫ್ಯೂಚರ್ ಫಾರ್ ಅವರ್ ಯೂತ್, ಬಟ್ ವಿ ಕ್ಯಾನ್ ಬಿಲ್ಡ್ ಅವರ್ ಯೂತ್ ಫಾರ್ ದ ಫ್ಯೂಚರ್. ಹೇಗಂತಂದ್ರೆ, ನಾವು ನಮ್ಮ ಯುವಕರಿಗಾಗಿ ಭವಿಷ್ಯತನ್ನು ನಿರ್ಮಾಣ ಮಾಡಲಾಗುವುದಿಲ್ಲ, ಆದರೆ ಭವಿಷ್ಯತ್ತಿಗಾಗಿ ಯುವಕರನ್ನು ನಿರ್ಮಾಣ ಮಾಡಲು ಸಾಧ್ಯವಾಗಿದೆ. ಮತ್ತೆ ನಾನು ಕೊನೆಯದಾಗಿ ಹೇಳಲು ಏನ್ ಇಷ್ಟಪಡ್ತೀನಿ ಅಂದ್ರೆ, ಜಾತಿ ಬಿಟ್ಟು ದೇಶ ಕಟ್ಟು, ಇದನ್ನು ಎಲ್ಲರೂ ತಿಳಿದುಕೊಂಡು ಅರಿತುಕೊಂಡು ಯಾವುದೇ ಮತಭೇದಗಳಿಗೆ ಮಾರು ಹೋಗದೆ ನಮ್ಮ ರಾಷ್ಟ್ರ, ನಮ್ಮ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ರಾಷ್ಟ್ರದ ಶ್ರೀಮಂತಿಕೆಯನ್ನು ಎತ್ತಿ